ನಮ್ಮ ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ. ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ ಬಿಡದಿರಿ ಯಾರೆನ್ನು ಮರೆಯದಿರಿ ನಮ್ಮ ಜನಗಣತಿ ನಮ್ಮ ವಿಕಾಸ ನಮ್ಮ ಜನಗಣತಿ ನಮ್ಮ ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ. ಪಶುಪಾಲನೆ ಆಧಾರಿತ ನಾಟಕ ನಿರ್ಧಾರ. ರಚನೆ ಡಾ ಎಚ್ ಉಪೇಂದ್ರ. ಕೇಳಿ ನಾಟಕ ನಿರ್ಧಾರ. ನಾಯಿ ಮರಿ ತಿಂಡಿ ಬೇಕೆ? ತಿಂಡಿ ಬೇಕು, ತೀರ್ಥಬೇಕು, ಎಲ್ಲ ಬೇಕು. ನಾಯಿ ಮರಿ ತಿಂಡಿ ತಿಂದು ಏನು ಮಾಡುವೆ? ತಿಂಡಿ ತಿಂದು ಗಟ್ಟಿಯಾಗಿ ಮನೆಯ ಕಾಯುವೆ. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ? ಬೌ ಬೌ ಎಂದು ಬಗಳಿ ಕೂಗಿ ಹೇಳುವೆ. ಅವ್ವಾ ಎಷ್ಟು ಚಂದ ವದರ್ತಿಯೇ ಜಿಮ್ಮಿ. ಜಿಮ್ಮಿ ಅಂದ್ರ ನನಗ ಪಂಚ ಪ್ರಾಣ. ಅಪ್ಪ ಜಾಸ್ತಿ ಹೊತ್ತು ಮನೆಯಾಗೆ ಇರಂಗಿಲ್ಲ. ಈ ನಮ್ಮನ್ಗಿ ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ. ಇವ್ರನ್ ಬಿಟ್ರೆ ನಮ್ ಮನೆಯಾಗಿರೋದು ಜಿಮ್ಮಿ ಮಾತ್ರ. ಜಿಮ್ಮಿ ಮತ್ತ ನಾನು ಬಹಳ ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ. ಜಿಮ್ಮಿ ಸಾಮಾನ್ಯದ ನಾಯಿ ಅಲ್ರಪ್ಪ, ಬಾಳ್ ಹುಷಾರದ. ನೀವೇ ನೋಡ್ರಲ್ಲ ಏನೇನ್ ಮಾಡ್ತದ ಅಂತ ತೋರಿಸ್ಲಿ. ಏ ಜಿಮ್ಮಿ, ಶೇಕ್ ಹ್ಯಾಂಡ್ ಕೊಡು. ವೆರಿ ಗುಡ್ ಜಿಮ್ಮಿ, ಜಂಪ್ ಮಾಡು. ಜಂಪ್ ಜಿಮ್ಮಿ, ಗುಡ್ ಜಿಮ್ಮಿ. ಸಿಟ್, ಸಿಡೌನ್ ಜಿಮ್ಮಿ, ಸಿಡೌನ್. ಜಿಮ್ಮಿ ಈಗ ಬಾಲ್ ಆಟ ಆಡೋಣ. ಲಕ್ಷ್ಮಿ ಚೆಂಡನ್ನ ಒಗಿತಾಳ. ಜಿಮ್ಮಿ ಓಡ್ ಹೋಗಿ ತರ್ತದೆ. ಚೆಂಡನ್ನ ಲಕ್ಷ್ಮಿ ಇನ್ನೊಂದು ಕಡೆ ಒಗಿತಾಳ. ಜಿಮ್ಮಿ ಮತ್ತೆ ಓಡ್ ಹೋಗಿ ತರ್ತದೆ. ಈ ಸಲ ಲಕ್ಷ್ಮಿ ಚೆಂಡನ್ನ ಒಗೆದು ತಾನು ಜಿಮ್ಮಿ ಜೊತೆ ಓಡಿ ಹೋಗ್ತಾಳ. ಚೆಂಡು ಮನಿ ಅಂಗಳಕ್ಕ ಆಕಸ್ಮಿಕವಾಗಿ ಬಂದ ನಾಗರಹಾವಿಗೆ ಬಡಿತದೆ. ಹಾವು ಗಾಬರಿಯಾಗಿ ಸಿಟ್ಟಿನಿಂದ ಬುಸುಗುಟ್ಟು ಹೋತ ಹೆಡೆ ಎತ್ತಿ ಲಕ್ಷ್ಮಿನ ಕಚ್ಚಲಿಕ್ಕೆ ಬರ್ತದೆ. ಲಕ್ಷ್ಮಿ ಹೆದರಿ ಚಿಟ್ಟಂತ ಚೀರ್ತಾಳ. ಏನು ಹೊಳಿಲಾರದೆ ಕಣ್ಣುಸ್ತಾಳ. ಹಾವು ಆಕಿನ ಕಚ್ಚಬೇಕು ಅನ್ನುವಷ್ಟರೊಳಗ ಜಿಮ್ಮಿ ಸರ್ರನ ಹಾರಿ ಬಂದು ಹಾವಿನ ಸೊಂಟ ಹಿಡಿದು ಎಳೆದು ಹಾಕ್ತದೆ. ನಾಯಿ ಮತ್ತ ಹಾವಿನ ನಡು ಭಾರಿ ಯುದ್ಧ ನಡೀತದೆ. ಅಷ್ಟರೊಳಗ ಅಲ್ಲಿಗೆ ಬಂದ ನಾರಾಯಣಪ್ಪ ಮತ್ತ ಸ್ಥಳೀಯರು ನಿಸ್ಸಹಾಯಕರಾಗಿ ಮೂಕ ಪ್ರೇಕ್ಷಕರಂಗ ನಿಂದಿರ್ತಾರ. ನಾಯಿ ಹಾವನ್ನ ಕಚ್ಚಿ ಸಾಯಿಸ್ತದೆ. ದುರದೃಷ್ಟವಶಾತ್ ಹಾವಿನಿಂದ ಕಡಿಸಿಕೊಂಡ ಜಿಮ್ಮಿ ನೆಲದ ಮೇಲ ಅಂಗಾತ ಬೀಳುತ್ತದೆ. ಜಿಮ್ಮಿ ಹಿಂಗ್ ಬಿದ್ದದಲ್ಲ, ಅಲ್ಲ ಇದಕ್ಕ ಏನಾಯ್ತು ಅಂತೀನಿ. ದನ ಡಾಕ್ಟರ್ಗೆ ಫೋನ್ ಮಾಡಿ ಹೇಳೇನು? ಅಷ್ಟು ಮಾಡ್ತೀನಿ. ಹಲೋ ಡಾಕ್ಟರ್ ಸಾಹೇಬ್ರೇನ್ರಿ? ಸರ್, ನಾನು ನಾರಾಯಣ್ ಮಾತಾಡಿದ್ರಿ. ನಮ್ ನಾಯಿ ಜಿಮ್ಮಿಗೆ ಹಾವು ಕಚ್ಚದ್ರಿ ಸರ್. ಆದಷ್ಟು ಜಲ್ದಿ ಬರ್ರಿ ಸರ್. ಬರ್ತೀರ? ಆಯ್ತ್ರಿ ಸರ್. ಅಪ್ಪ ಅಪ್ಪ, ಜಿಮ್ಮಿಗೆ ಏನಾಯ್ತಪ್ಪ? ನಿಂದ್ರ ಮಗಳ, ನಿಂದ್ರ ಸ್ವಲ್ಪ. ಜಿಮ್ಮಿಗೆ ಹಾವು ಕಚ್ಚದವ್ವ. ವೆಟರ್ನರಿ ಡಾಕ್ಟರ್ಗೆ ಫೋನ್ ಮಾಡಿ ತಿಳಿಸಿನಿ, ಅವ್ರು ಬಂದು ನೋಡಿ ಹೇಳ್ತಾರವ್ವ. ಎಂತ ನಾ ಎಂತಿನಿದು, ಇದು ಇದ್ದಿದ್ದಿಲ್ಲ ಅಂದ್ರೆ ಇವತ್ತು ಈ ಹುಡುಗಿ ಕತಿ. ಅದಕ್ಕ ನೋಡಪ್ಪ, ಮನ್ಯಾಗ ನಾಯಿ ಸಾಕಬೇಕು ಅಂತ ಹೇಳೋದು. ಡಾಕ್ಟರ್ ಸಾಹೇಬ್ರು ಬಂದ್ರು. ನಮಸ್ಕಾರ ಡಾಕ್ಟರ್ ಸಾಹೇಬ್ರ, ಬರ್ರಿ ಬರ್ರಿ, ಇಲ್ಲಿ ನೋಡ್ರಿ, ನಮ್ ಜಿಮ್ಮಿ ಹ್ಯಾಂಗ್ ಬಿದ್ದದ್ ನೋಡ್ರಿ ಸರ್. ನಾರಾಯಣಪ್ಪ ಡೋಂಟ್ ವರಿ, ನೋಡ್ತೀನಿ ನಾನು. ನಾರಾಯಣ ಹೇಳ್ರಿ ಸರ್. ಹಾವು ಮೂರ್ನಾಲ್ಕು ಕಡೆ ಕಚ್ಚದ, ದೇಹದೊಳಗ ವಿಷ ಜಾಸ್ತಿಯಾಗಿ ಔಷಧ ಕೆಲಸ ಮಾಡಲಿಲ್ಲ, ಜಿಮ್ಮಿನ ಉಳಿಸೋದಾಗ್ಲಿಲ್ಲ. ಇದೇನಾಯ್ತ್ರಿ ಡಾಕ್ಟರ್ ಸಾಹೇಬ್ರ, ಇದೇನಾಯ್ತ್ರಿ? ಅಪ್ಪ ನನಗ್ ಜಿಮ್ಮಿ ಬೇಕು, ಅಪ್ಪ ನನಗ್ ಜಿಮ್ಮಿ ಬೇಕು. ಪುಟ್ಟಿ ಪುಟ್ಟಿ ಪುಟ್ಟಿ ಅಳಬೇಡ ಅಳಬೇಡ ಅಳಬೇಡ, ನಾ ಏನ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿದೆ. ಹಾವಿನ ವಿಷ ಆಗ್ಲೇ ಏರ್ಬಿಟ್ಟಿತ್ತು, ಅದರಾಗ ಅದು ನಾಗರ ಹಾವು, ಹಿಂಗಾಗಿ ನಿನ್ನ ಪ್ರೀತಿಯ ಜಿಮ್ಮಿಯನ್ನ ನಮಗ ಉಳಿಸೋದಕ್ಕಾಗ್ಲಿಲ್ಲ. ಬೇಕಾದ್ರೆ ನೀನು ವೆಟರನರಿ ಡಾಕ್ಟರ್ ಆಗಿ ಪ್ರಾಣಿಗಳ ಸೇವಾ ಮಾಡಿ ಅವುಗಳ ಜೀವ ಉಳಿಸು. ನಾರಾಯಣ ನಾ ಇನ್ ಬರ್ಲೆ? ಆಯ್ತು ಸರ್. ಜಿಮ್ಮಿ ಬೇಕು. ಅವ್ವ ಮಗಳ ಸಮಾಧಾನ ಮಾಡ್ಕೊ ಅವ್ವ, ನಾಗರ ಹಾವು ಕಚ್ಚಿದ್ರೆ ಜೀವ ಉಳಿಯೋದು ಕಷ್ಟ. ನೀನು ಮನೆಯೊಳಗೆ ನಡಿ, ನಾನು ಜಿಮ್ಮಿನ ಹೂಳಿ ಬರ್ತೀನಂತ. ಡಾಕ್ಟರು ಏನೋ ಅಂದ್ರಲ್ಲ, ನನ್ನ ಕೈಯಾಗ ನಿನ್ನ ನಾಯಿನ ಉಳಿಸಾಕಾಗಲಿಲ್ಲ. ಮುಂದ ಬೇಕಾದ್ರೆ ನೀನು ವೆಟರ್ನರಿ ಡಾಕ್ಟರ್ ಆಗಿ ಪ್ರಾಣಿಗಳ ಪ್ರಾಣವನ್ನು ಉಳಿಸು. ನೀನು ವೆಟರ್ನರಿ ಡಾಕ್ಟರ್ ಆಗು, ನೀನು ವೆಟರ್ನರಿ ಡಾಕ್ಟರ್ ಆಗು. ಹಾ ನಾನು ವೆಟರ್ನರಿ ಡಾಕ್ಟರ್ ಆಗ್ತೀನಿ, ಸಾಯೋ ಪ್ರಾಣಿಗಳ ಜೀವ ಉಳಿಸ್ತೀನಿ, ಅವುಗಳ ಸೇವಾ ಮಾಡ್ತೀನಿ. ಈಗ ನನ್ನ ನಾಕು ಬಿತ್ತು, ನನ್ನ ಕಾಯಿ ಹಣ್ಣಾಯ್ತು, ನನ್ನ ಕಾಯಿ ಹಣ್ಣಾಯ್ತು. ಯಾಕೋ ನಾರಾಯಣ ಹಂಗೆ ಸುಟ್ಟು ಕೂತಿಯಲ್ಲ. ನಾರಾಯಣ ಏ ನಾರಾಯಣ ಏನಾಗ್ಯದು ನಿನಗಿವತ್ತ? ಯಾವತ್ತು ನೀನು ಸೋತವಲ್ಲ, ಇವತ್ತು ನೋಡಿದ್ರ ನಿಂದ ಒಂದು ಕಾಯಿನೂ ಹಣ್ಣಾಗಿಲ್ಲ, ಏನಾಗ್ಯದ ಅಂತ ನಿನಗಿವತ್ತ? ಯಾಕ ಮನ್ಯಾಗ ಕಿರಿಕಿರಿ ಏನು? ನಾನು ಅವತ್ತೆ ಹೇಳದೆ ನಿನಗೆ ಎಲ್ಲಾ ವಿಷಯ ಹೆಂಡತಿಗೆ ಹೇಳಬಾರದು ಅಂತ, ಆದ್ರೆ ನೀನು ಕೆಮ್ಮಿದ್ದು ಸೀನಿದ್ದು ಎಲ್ಲ ನೀನ್ ಹೆಂಡತಿ ಹೇಳ್ತಿ, ಮನ್ಯಾಗ ಏನೋ ಎಡವಟ್ ಆಗ್ಯಾದ, ಹೌದಲ್ಲ? ಅದಲ್ರಪ್ಪ ನನ್ ಪ್ರಾಬ್ಲಮು, ನಮ್ ಲಕ್ಷ್ಮಿ ಇದ್ದಾಳಲ್ಲ. ಹೌದು ನಿನ್ ಮಗಳು ಲಕ್ಷ್ಮಿ ಅದಾಳ, ಏನಾಯ್ತೀಗ? ಏನೂ ಆಗಿಲ್ಲ, ಇವತ್ತ ನಮ್ ಲಕ್ಷ್ಮಿದು ಪಿ ಯು ಸಿ ರಿಸಲ್ಟ್ ಅದ. ಏಯ್ ಆ ಲಕ್ಷ್ಮಿ ಪಿ ಯು ಸಿ ರಿಸಲ್ಟ್ ಬಗ್ಗೆ ಯಾಕಪ್ಪ ಅಷ್ಟು ಚಿಂತೆ ಮಾಡ್ತಿ? ಎಸ್ ಎಸ್ ಎಲ್ ಸಿ ಒಳಗೆ ಇಡೀ ಡಿಸ್ಟ್ರಿಕ್ಟ್ಗೆ ಫಸ್ಟ್, ಅಂಥ ಮಗಳು ನನಗಿರಬಾರ್ದಿತ್ತ? ನನ್ನ ಮಗನು ಹಾನ, ಮೂರು ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕಟ್ಟಿ ಇಲ್ಲಿ ತನಕ ಎರಡೇ ಸಬ್ಜೆಕ್ಟ್ ಪಾಸ್ ಮಾಡ್ಯಾನ, ಇನ್ನು ಉಳಿದಿದ್ದು ನಾಲ್ಕು ಸಬ್ಜೆಕ್ಟ್ ಫೇಲ್. ನಾರಾಯಣ ಈಗ ನನ್ನ ಮಗ ಮತ್ತು ನಾನು ಹೆಂಗ ಮಾತಾಡ್ತೀವಿ ಕ್ಯೋ? ರಘು ತಯಾರಿದ್ದೇನಪ್ಪ? ಸ್ವಾಮಿ ತಯಾರಿದ್ದೀನಿ, ನೀ ಹೇಳ. ಹಾ ಕೂತು ಹೋದು ಮಗ. ನನಗ ತಲೆ ಹತ್ತವಲ್ದಪ್ಪ. ಹೋಗ್ಲಿ ಬಿಡು, ನನ್ ಜೊತೆ ಹೊಲಕರ ಬಾ. ನನಗ ಗಡೆ ಹೊಡ್ಲಿಕ್ ಬರೋದಿಲ್ಲಪ್ಪ. ಆಗ್ಲಿ, ಆ ಕಿರಾಣಿ ಅಂಗಡಿಗೆ ಕೆಲ್ಸಕ್ಕರ ಹೋಗು ಮಗ. ನನಗ ಲೆಕ್ಕ ಮಾಡ್ಲಿಕ್ ಬರೋದಿಲ್ಲಪ್ಪ. ಊಟಕ್ಕರ ಬಾರು ಮಗ. ಈಗ ಓಡೋಡ್ ಬಂದೆ ಕೈ ತೊಗೊಂಡು. ಹಿಂಗದ ನೋಡ್ರಿ ನನ್ ಮಗನ ಕತಿ ರಘುಗೂ ಚಲೋ ಗೊತ್ತು. ನಿನಗಿಂಥ ಮಗ ಇದ್ರೆ ಚಿಂತೆ ಮಾಡಬೇಕಾಗಿತ್ತು, ಇರೋಕಿ ಒಬ್ಬಾಕಿ ಬಂಗಾರದಂತ ಮಗಳು. ನನ್ನ ಮಗಳು ಓದ್ಲಿಕ್ಕೆ ಒಲ್ಲ ಅಂತಾಳ, ಮನ್ಯಾಗ ಕೂತ್ಕೊಂಡಾಳ. ನಾ ಎಷ್ಟ್ ಹೇಳಿದ್ರು ಕೇಳವಳು, ನಿನ್ ಮಗಳು ಚಲೋತ್ನಾಗಿ ಓದ್ತಾಳ ಬಿಡು. ಅದಲ್ರಪ್ಪ ನನ್ನ ಸಮಸ್ಯೆ ಮತ್ತ ನನ್ನ ಚಿಂತಿ ಅದು ಅಲ್ಲೇ ಅಲ್ಲ. ಮುಂದೆ ಏನು ಓದ್ತೇವ ಅಂತ ಹೇಳಿ ಲಕ್ಷ್ಮಿಗೆ ಕೇಳಿದ್ರೆ ನಾನು ದನದ ಡಾಕ್ಟರ್ ಆಗ್ತೀನಿ ಅಂತಾಳ. ಅಷ್ಟ ಹಣ ಎಲ್ಲಿಂದ ತರ್ಲಿ ಅಂತ ಚಿಂತೆ ಆಗೈತ್ ನನಗ. ನಾರಾಯಣ ಈಗ ಯಾಕೆ ಅಷ್ಟ ಚಿಂತೆ ಮಾಡ್ತಿ, ಮುಂದ ದೇವ್ರಿಟ್ಟಂಗ ಆಗ್ತದ ಬಿಡು, ಎಲ್ಲ ಒಳ್ಳೇದೇ ಆಗ್ತದ. ಅಪ್ಪ ಅಪ್ಪ ರಿಸಲ್ಟ್ ಬಂತು, ನನ್ಗ 94% ಮಾರ್ಕ್ಸ್ ಬಂದದ. ಮತ್ತ ಸ್ಕೂಲಿಗ್ ನಾನೇ ಫಸ್ಟ್, ಊರಿಗೂ ಫಸ್ಟ್. ನಾನು ಅವತ್ತೇ ಹೇಳಿದ್ನಲ್ಲಪ್ಪ ನಾನೇ ಫಸ್ಟ್ ಅಂತ. ಬಹಳ ಖುಷಿ ಆಯ್ತವ. ಅಂತೂ ಸರಿಕರಿ ಎದುರು ತಲಿ ಎತ್ಕೊಂಡು ತಿರುಗೋ ಹಂಗ ಮಾಡಿದೆ. ಅಂದಂಗ ನಿಮ್ ಅಮ್ಮಗ ಹೇಳ್ದೆ ಏನಂದ್ಲಕಿ? ಭಾರಿ ಖುಷಿ ಪಟ್ಲಪ್ಪ, ಬಾಯಿಗ ಸಕ್ರಿ ಹಾಕಿ ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ಲು. ನೀ ಮಾತ್ರ ಸಕ್ರಿ ತಿಂದ್ರೆ ಸಾಕೇನಮ್ಮ, ನನಗ ಕೊಡಂಗಿಲ್ಲ. ರಘು ಮಾಮ ಸಕ್ರಿ ಹಾಕ, ಹೋಳಿಗೆ ಊಟನೇ ಹಾಕಿಸ್ತೀವಿ. ಹೋಳಿಗೆ ಊಟ ಲಗ್ನದೇನ ಮಾಮ? ನೀನು ಯಾವಾಗ್ಲೂ ತಮಾಷೆನೇ. ಲಕ್ಷ್ಮಿ ಅವನ್ ಮಾತು ಬಿಡು, ಮುಂದೆ ಏನ್ ಮಾಡಬೇಕು ಅಂತ ಅನ್ಕೊಂಡಿ? ಇಂಜಿನಿಯರ್ ಇಲ್ಲ ಡಾಕ್ಟರ್? ಡಾಕ್ಟರ್ ಆಗ್ಬೇಕು, ವೆಟರ್ನರಿ ಡಾಕ್ಟರ್ ಆಗ್ತೀನಿ. ನಮ್ಮೂರಾಗ ಡಾಕ್ಟರ್ ವೆಂಕಟೇಶ್ ಇದಾರಲ್ಲ, ಅದೇ ತರ ವೆಟರ್ನರಿ ಡಾಕ್ಟರ್ ಆಗ್ಬೇಕಂತ ಬಹಳ ಆಸೆ ಅದ ನನ್ಗ. ರಘು ದನದ ಡಾಕ್ಟರ್ ಆಗ್ಬೇಕು ಅನ್ನೋ ಈಕೆ ಆಸೆ ಇವತ್ತಿಂದಲ್ಲಪ್ಪ. ಈಕೆ ಸಣ್ಣಕ್ಕಿದ್ದಾಗ ಅಂದ್ರ ಅಂದಾಜು 9-10 ಇರಬಹುದು ನೋಡು. ನಾವಾಗ 4th class ಓದ್ತಿದ್ದೆ. ಹೌದೌದು, ಆಗ ನಮ್ ಮನ್ಯಾಗ ಜಿಮ್ಮಿ ಅಂತ ಒಂದು ನಾಯಿ ಇತ್ತು. ಅದು ಒಂದು ದೊಡ್ಡ ನಾಗರಹಾವಿನಿಂದ ಈಕಿನ್ನ ಕಾಪಾಡಿ ಹಾವನ್ನ ಸಾಯಿಸಿ ತಾನು ಸತ್ತೋಯ್ತು. ಡಾಕ್ಟರ್ ಬಂದು ಏನು ಪ್ರಯತ್ನ ಮಾಡಿದ್ರು ಜಿಮ್ಮಿನ ಬದುಕಿಸ್ಲಿಕ್ಕೆ ಆಗ್ಲಿಲ್ಲ. ಆವಾಗಿಂದ ನೋಡಪ್ಪ ಯದ್ರ ಕೂತ್ರ ವೆಟರ್ನರಿ ಡಾಕ್ಟರ್ ಆಗ್ಬೇಕು, ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂತಾಳ. ಓಹೋ, ಅಂದ್ರ ಇವಳ ನಿರ್ಧಾರಕ್ಕ ಇತಿಹಾಸನೇ ಅದ ಅನ್ನು. ಅಲ್ಲಮ್ಮ ನೀ ನೋಡಿದ್ರೆ ಹುಡುಗಿ ದನದ ಡಾಕ್ಟರ್ ಆಗೋದಂದ್ರೆ ಯಾಕ್ ಸಾಧ್ಯ ಇಲ್ಲ? ಹೋದ್ ವರ್ಷ ನಾನು ಬೀದರ್ಕ್ ಹೋಗಿದ್ನಲ್ಲ, ಅವಾಗ ನಾನು ಪಶು ವೈದ್ಯಕೀಯ ಕಾಲೇಜ್ಗೆ ಹೋಗಿದ್ದೆ. ಅಲ್ಲಿ ನಂತರ ಇರೋ ಎಷ್ಟೋ ಹುಡುಗಿಯರು ವೆಟರ್ನರಿ ಓದ್ತಾ ಇದ್ರು, ಅವತ್ ನನ್ನ ನಿರ್ಧಾರ ಇನ್ನೂ ಗಟ್ಟಿಯಾಯ್ತು. ಅದೆಲ್ಲ ಬರಬರಿ ಅಮ್ಮ, ಆದ್ರೆ ನೀ ಎಷ್ಟು ವರ್ಷ ಓದ್ಬೇಕು, ಖರ್ಚೆಷ್ಟು, ಏನ್ ಕಥಿ ಒಂದು ಗೊತ್ತಿಲ್ಲಲ್ಲ. ನಾರಾಯಣ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ, ದನ್ ದವಾಖಾನೆ ಹೋಗೋಣ, ಅಲ್ಲಿ ಡಾಕ್ಟರ್ ಸಾಹೇಬ್ರ ಅದರಲ್ಲ, ಅವ್ರ ನನ್ನ ಭೆಟ್ಟಿಯಾಗಿ ಎಲ್ಲ ತಿಳ್ಕೊಂಡು ಬಂದ್ರಾಯ್ತು. ಹಾ ಹಾ ಅದೇ ಬರೋಬ್ಬರಿ ಅದ, ನಡ್ರಿ ಎಲ್ಲಾರ ಕಲ್ತೆ ಹೋಗೋಣಂತೆ. ನಡ್ರಿ ನಡ್ರಿ ನಡ್ರಿ. ನಮಸ್ಕಾರ ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರ ನಮಸ್ಕಾರ. ಏನು ದಂಡೆ ಬಂದ್ಬಿಟ್ಟಿರಿ? ನಾರಾಯಣ ಸ್ವಾಮಿ ರಘು. ಅರೆ ಲಕ್ಷ್ಮಿ ಬೇಟ ಕೂಡ ಬಂದಾಳ. ನಮಸ್ಕಾರ ಡಾಕ್ಟರ್ ಅಂಕಲ್. ನಮಸ್ತೆ ನಮಸ್ತೆ ಪುಟ್ಟಿ. ಏನು ನಿನ್ ರಿಸಲ್ಟ್ ಏನಾಯ್ತು? 94% ತೆಗೆದಾಳ್ರಿ ಡಾಕ್ಟರ್. ಅದ್ರ ಬಗ್ಗೆನೆ ನಿಮ್ ಬಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಬಂದಿವ್ ನೋಡ್ರಿ. 94% ಬಹಳ ಒಳ್ಳೆ ಮಾರ್ಸು, ಕಂಗ್ರಾಚುಲೇಷನ್ಸ್ ಲಕ್ಷ್ಮಿ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಅಂಕಲ್. ಮತ್ತ ಮುಂದ ಏನ್ ಓದ್ಬೇಕು ಅಂತ ಹೇಳಿ ಅನ್ಕೊಂಡಿದ್ಯವ? ಅದೇ ಡಾಕ್ಟರ್ ಸಾಹೇಬ್ರ, ಅದೇ ಮಾತಾಡ್ಲಿಕ್ ಬಂದಿವ್ ನೋಡ್ರಿ. ಲಕ್ಷ್ಮಿ ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂತಾಳ, ಇದು ಸಾಧ್ಯನ ನೀವೇ ಹೇಳ್ರಿ. ನಾರಾಯಣ ಯಾಕ್ ಸಾಧ್ಯ ಇಲ್ಲ, ಒಳ್ಳೆ ಮಾರ್ಕ್ಸ್ ಬಂದವ. ಅಲ್ಲದೆ ನೀನು ಕೃಷಿಕಾಗಿರೋದ್ರಿಂದ ಲಕ್ಷ್ಮಿಗೆ ಇನ್ನೂ ಸರಳವಾಗಿ ಸೀಟ್ ಸಿಗ್ತದ. ಅಲ್ಲದೆ ಹುಡುಗಿಯರಿಗೆ ಈಗ ರಿಸರ್ವೇಶನ್ ಕೂಡ ಅದ. ಅಪ್ಪ ಅಪ್ಪ ನಾನು ವೆಟರ್ನರಿ ಕಾಲೇಜ್ ಸೇರ್ತೀನಪ್ಪ. ನಿಲ್ಲವ ಸ್ವಲ್ಪ ತಡಿ ಡಾಕ್ಟರ್ ಸಾಹೇಬ್ರ, ವೆಟರ್ನರಿ ಡಾಕ್ಟರ್ ಓದೋದು ಹುಡುಗಿಯರಿಗೆ ಕಷ್ಟ ಆಗ್ತದಲ್ಲೇನ್ರಿ? ಯಾರ ಹಂಗ ಹೇಳಿದ್ರೆ ನಿನಗೆ? ಕಷ್ಟ ಏನೂ ಇಲ್ಲಪ್ಪ, ಈಗಾಗಲೇ ಎಷ್ಟೋ ಹುಡುಗಿಯರು ವೆಟರ್ನರಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹುಡುಗಿಯರು ದಂದ ಡಾಕ್ಟರ್, ಅವರಿಗೆ ದನ ಎಮ್ಮೆ ಎಲ್ಲಿ ಇಡ್ಲಿಕ್ಕೆ ಆಗ್ತದ್ರಿ ಡಾಕ್ಟರ್ ಸಾಹೇಬ್ರ? ಸುಮ್ಕೆ ಚಾಸ್ತಿ ಮಾಡಬೇಡ್ರಿ ನೀವು ಅಕ್ಕಿಗೆ. ರಘು ನಿನಗ ವಿಷಯ ಸರಿಯಾಗಿ ಗೊತ್ತಿಲ್ಲೇನಪ್ಪ, ದನ ಎಮ್ಮಿ ಹಿಡಿಯೋದಕ್ಕ ಆಸ್ಪತ್ರೆ ಒಳಗೆ ಜನ ಇದ್ದೇ ಇರ್ತಾರ. ಡಾಕ್ಟರೇ ಹೋಗಿ ದನ ಎಮ್ಮಿ ಹಿಡಿಬೇಕಂತೇನಿಲ್ಲ. ಮತ್ತ ವೆಟರ್ನರಿ ಡಾಕ್ಟರ್ ಅಂತಂದ್ರ ಬರೇ ದನ ಎಮ್ಮಿಗೆ ಚಿಕಿತ್ಸೆ ಮಾಡೋದನ್ನೂ ಕೂಡ ಅಂತಲ್ಲ. ಒಬ್ಬ ಹುಡುಗ ಅಥವಾ ಹುಡುಗಿ ಪಶುವೈದ್ಯ ಕೋರ್ಸ್ ಮುಗಿದ ಮೇಲೆ ನನ್ನಂಗ ಸರ್ಕಾರಿ ಪಶುವೈದ್ಯ ಆಗಬಹುದು, ಇಲ್ಲ ಅಂತಂದ್ರ ಸ್ನಾತಕೋತ್ತರ ಪದವಿ ಮಾಡಿಕೊಂಡು ವೆಟರ್ನರಿ ಕಾಲೇಜ್ಗಳಲ್ಲಿ ಲೆಕ್ಚರರ್ ಆಗಬಹುದು. ಅಥವಾ ಸಂಶೋಧನಾ ಕೇಂದ್ರಗಳಲ್ಲಿ, ಔಷಧ ತಯಾರು ಮಾಡುವಂತಹ ಫ್ಯಾಕ್ಟರಿಗಳಲ್ಲಿ ವಿಜ್ಞಾನಿಗಳಾಗಿ ಕೆಲಸ ಮಾಡಬಹುದು. ಹೌದಲ್ರಿ? ಹಂಗ ಹಾಲು ಒಕ್ಕೂಟಗಳಿರ್ತಾವಲ್ಲ, ಅಂತಲ್ಲಿ ಕೂಡ ಡಾಕ್ಟರ್ ಆಗಬಹುದು. ಹಿಂಗ ಸಾಕಷ್ಟು ಅವಕಾಶಗಳದಾವಲ್ಪ. ಓಹೋ, ಅಂದ್ರೆ ನಮ್ ಸೊಸೈಟಿ ರೂಟ್ ಡಾಕ್ಟರ್ ಪ್ರಸಾದ್ ಅವ್ರ ಹಂಗಂತೀನಿ ನೀವು? ಬರೋಬರಿ ಬರೋಬರಿ. ಇನ್ನ ಪ್ರೈವೇಟ್ ಕೋಳಿ ಫಾರ್ಮ್ಗಳು, ರೇಸ್ ಕುದುರೆ ಫಾರ್ಮ್ಗಳಲ್ಲಿ ಸಹಿತ ಪಶು ವೈದ್ಯರಿಗೆ ಸಾಕಷ್ಟು ಅವಕಾಶಗಳದಾವ. ಇದ್ಯಾವುದು ಬೇಡ ಅಂತಂದ್ರ ಸ್ವಂತ ಕ್ಲಿನಿಕ್ ಹಾಕೊಂಡು ಆರಾಮಾಗಿ ಪಶುಗಳ ಸೇವೆ ಮಾಡ್ಕೋತ ಇರಬಹುದು ನೋಡ್ರಿ. ಡಾಕ್ಟರ್ ಸಾಬ್ರೆ, ಕುದುರೆ ಅಂದ್ಮೇಲೆ ಒಂದ್ ನೆನಪು ಬಂತ ನೋಡ್ರಿ, ಈ ಮಿಲಿಟರಿ ಒಳಗು ಪಶು ಡಾಕ್ಟರ್ಗಳು ಕೆಲಸ ಮಾಡ್ತಾರ ಅಲ್ಲೇನ್ರಿ? ಡಾಕ್ಟರ್ ಸಾಬ್ರ, ಕುದುರೆ ಅಂದ ತಕ್ಷಣ ಇವನ್ ಕಿವಿ ನೆಟ್ಟಗಾಗ್ತಾವ ನೋಡ್ರಿ. ಇವನ್ ಮುತ್ತಾತ ಪಾಳೆಗಾರ ಸೈನ್ಯದೊಳಗ ಕುದುರೆಗಳನ್ನ ನೋಡ್ಕೋತಿದ್ದಂತ್ರಿ ಸಾಹೇಬ್ರೆ. ಮಿಲಿಟರಿ ಒಳಗ ರಿಮೌಂಟ್ ವೆಟರ್ನರಿ ಕೋರ್ ಅಂತ ಹೇಳಿ ವೆಟರ್ನರಿ ಡಾಕ್ಟರ್ಗಳ ಪ್ರತ್ಯೇಕ ಘಟಕನ ಇರ್ತದ. ಅವರು ಸೈನ್ಯದೊಳಗೆ ಬಳಸುವಂತಹ ಕುದುರಿ, ನಾಯಿ, ಕತ್ತಿ, ಒಂಟಿ ಮುಂತಾದ ಪ್ರಾಣಿಗಳ ಆರೋಗ್ಯವನ್ನ ನೋಡ್ಕೋತಾರ. ಡಾಕ್ಟರ್ ಸಾಬ್ರೆ, ಈ ನಮ್ ತಾಲೂಕಾ ತಹಸೀಲ್ದಾರ್ ಹರಲ್ಲ, ಅವರು ವೆಟರ್ನರಿ ಡಾಕ್ಟರ್ ಹೌದಲ್ರಿ? ಹೌದು, ಡಾಕ್ಟರ್ ಶಬರೀಶ್ ಅವರು ವೆಟರ್ನರಿ ಡಾಕ್ಟರ್ ಅವರು. ಇನ್ನ ಇದೇ ಡಿಗ್ರಿ ಮೇಲೆ ಸರ್ಕಾರದ ಆಡಳಿತ ಸೇವಾ ಪರೀಕ್ಷೆಗಳನ್ನ ತಗೊಂಡು ಪಾಸ್ ಮಾಡಿ ಐಎಎಸ್ ಆಗಬಹುದು, ಐಪಿಎಸ್ ಆಗಬಹುದು, ಕೆಎಎಸ್ ಆಗಬಹುದು. ಹಿಂಗ ಜೀವನದೊಳಗೆ ಮುಂದೆ ಬರೋದಕ್ಕೆ ಸಾಕಷ್ಟು ಅವಕಾಶಗಳದಾವ. ಅದೆಲ್ಲ ಬರೋಬರಿ ಡಾಕ್ಟರ್ ಸಾಹೇಬ್ರೆ, ಆದ್ರೆ ಈ ವೆಟರ್ನರಿ ಕಾಲೇಜ್ಗಳು ಎಲ್ಲೆಲ್ಲವರಿ? ನಮ್ಮ ರಾಜ್ಯದೊಳಗ ನಾಲ್ಕು ವೆಟರ್ನರಿ ಕಾಲೇಜ್ ಅದಾವ. ಬೆಂಗಳೂರಿನಾಗ ಒಂದು, ಶಿವಮೊಗ್ಗದೊಳಗೊಂದು, ಹಾಸನದೊಳಗೊಂದು, ಮತ್ತ ಬೀದರ್ನೊಳಗೊಂದು. ನಿನಗೆ ಯಾವ ಊರು ಅನುಕೂಲ ಅನಿಸ್ತದ ಅಲ್ಲಿ ಲಕ್ಷ್ಮಿಯನ್ನ ಸೇರಿಸಬಹುದು. ಈ ಬೇರೆ ಊರು ಅಂತಂದ್ರೆ ಡಾಕ್ಟರ್ ಸಾಹೇಬ್ರ, ಹೆಣ್ಮಕ್ಳಿಗೆ ಕಷ್ಟ ಆಗ್ತದ. ಹೆಂಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ರಿ ಅವರಿಗೆ? ನೋಡ್ರಘು, ಎಲ್ಲಾ ಕಡೆ ಹುಡುಗಿಯರಿಗೆ ಅಂತ ಹೇಳಿ ಪ್ರತ್ಯೇಕ ಹಾಸ್ಟೆಲ್ ಇರ್ತಾವ, ಏನೂ ಸಮಸ್ಯೆ ಇಲ್ಲ, ಅಲ್ಲಿದ್ರಾಯ್ತು. ಡಾಕ್ಟರ್ ಸಾಹೇಬ್ರೆ, ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಎಷ್ಟು ವರ್ಷ ಓದಬೇಕ್ರಿ? ಅಲ್ಲದೆ ಖರ್ಚು ಎಷ್ಟಾಗ್ತದ್ರಿ ಡಾಕ್ಟರ್ ಸಾಹೇಬ್ರೆ? ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂತಂದ್ರ 5 ವರ್ಷ ಓದಬೇಕು. ಆಮೇಲೆ ಬೇಕು ಅಂತಂದ್ರ ಇನ್ನ ಹೆಚ್ಚಿನ ವ್ಯಾಸಂಗಕ್ಕೂ ಸಹಿತ ಅವಕಾಶ ಅದಾವ. ಹೌದಲ್ರಿ? ಹಾ, ಇನ್ನ ಖರ್ಚಿನ ವಿಚಾರ, ಬ್ಯಾರೆ ವೃತ್ತಿಪರ ಓದಿಗೆ ಹೋಲಿಸಿದ್ರ ಇಲ್ಲಿ ಖರ್ಚು ಬಹಳ ಕಡಿಮೆ. ಫೀಸ್ ಸಹಿತ ಕಡಿಮೆ. ಅದ್ರ ಜೊತೆಗೆ ಕಾಲೇಜ್ನೊಳಗ ಸ್ಕಾಲರ್ಶಿಪ್ ಇರ್ತಾವ, ಫ್ರೀಶಿಪ್ ಅಂತ ಇರ್ತಾವ, ಹಿಂಗಾಗಿ ಧನ ಸಹಾಯ ಕೂಡ ಸಿಗಬಹುದು. ಹೌದಲ್ರಿ? ನಾರಾಯಣ, ಒಂದ್ ಮಾತು ಹೇಳ್ತೀನಿ ಕೇಳು. ಹೇಳ್ರಿ ಡಾಕ್ಟರ್ ಸಾಹೇಬ್ರೆ. ಇವತ್ತಿನ ಪರಿಸ್ಥಿತಿ ಒಳಗ ನಮ್ಮ ರಾಜ್ಯದೊಳಗ ಪಶು ವೈದ್ಯರು ಬಹಳಷ್ಟು ಬೇಕಾಗಿರೇನಪ್ಪ. ಸಾಕಷ್ಟು ಪಶು ಆಸ್ಪತ್ರೆಗಳಲ್ಲಿ ಇನ್ನ ಡಾಕ್ಟರ್ಗಳು ಇಲ್ಲ, ಹಂಗಾಗಿ ಅವ್ರ ಅವಶ್ಯಕತೆ ಬಹಳ ಇದೆನಪ್ಪ. ನೀವು ಹೇಳೋದ್ ಕೇಳಿದ್ರೆ ಎಲ್ಲ ಬರೋಬ್ಬರಿ ಅನಿಸ್ತದ್ರಿ ಡಾಕ್ಟರ್ ಸಾಹೇಬ್ರೆ. ಆದ್ರೂ ಹೆಣ್ಣು ಹುಡುಗಿಯನ್ನ ಬ್ಯಾರೆ ಊರಿಗೆ ಕಳಿಸೋದು ಅಂತಂದ್ರೆ ಏನು ಮಾತಾಡ್ತೇಪ್ಪ ನೀನು? ಡಾಕ್ಟರ್ ಸಾಹೇಬ್ರ ಅಷ್ಟು ಹೇಳಕತ್ತಾರೆ, ಇನ್ನು ನೀ ಅನುಮಾನಿಸಿದ್ರೆ ಹೆಂಗೆ? ನಿನಗೂ ಹೆಣ್ಣು ಮಕ್ಕಳಿದ್ರೆ ಗೊತ್ತಾಗ್ತಿತ್ತಪ್ಪ. ನಾರಾಯಣ, ಇನ್ನೊಂದು ವಿಷಯ ಹೇಳ್ತೀನಿ. ಹೇಳ್ರಿ ಡಾಕ್ಟರ್ ಸಾಹೇಬ್ರೆ. ಮೂಕ ಪ್ರಾಣಿಗಳ ಸೇವೆ ಅನ್ನುವಂಥದ್ದು ಬಹಳ ದೊಡ್ಡದು. ಹೌದು ನೋಡ್ರಿ, ನಾನ್ ನೋಡಿನಲ್ಲ, ಲಕ್ಷ್ಮಿ ಯಾವತ್ತು ಕರು ಕುರಿ ಜೊತೆನೆ ಇರ್ತಾಳ, ಆಕಿಗೆ ಪ್ರಾಣಿಗಳ ಸೇವಾ ಮಾಡಬೇಕು ಅನ್ನುವ ಹಂಬಲ ಬಹಳ ಅದ. ಹೌದ್ರಿ, ಅದೇ ವೆಟರ್ನರಿ ಡಾಕ್ಟರ್ಗೆ ಇರಬೇಕಾದಂತಹ ಮುಖ್ಯ ಗುಣ. ಖರೆ ಹೇಳಿದ್ರಿ ನೋಡ್ರಿ ಡಾಕ್ಟರ್ ಸಾಹೇಬ್ರೆ. ಈ ವೆಟರ್ನರಿ ಕಾಲೇಜ್ ಸೇರೋದು ಹೆಂಗೆ? ಈಗ ನೋಡ್ರಿ, ಪ್ರತಿ ವರ್ಷ ಬೀದರ್ನೊಳಗಿರುವಂತಹ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದವರು ಪೇಪರ್ನೊಳಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ, ಅದನ್ನು ನೋಡಿ ನಾವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಬೀದರ್, ಬೆಂಗಳೂರು, ಮಂಗಳೂರು, ಹಾಸನ ಮತ್ತು ಶಿವಮೊಗ್ಗ ಈ ಕಾಲೇಜುಗಳಲ್ಲಿ ಸಿಗ್ತಾವ. ಅಲ್ಲದೆ ಪೋಸ್ಟ್ ಮೂಲಕ ಸಹಿತ ಅಪ್ಲಿಕೇಶನ್ ಫಾರ್ಮ್ ತರಿಸಬಹುದು. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಆನ್ಲೈನ್ ಮೂಲಕ ಸಹಿತ ಅಪ್ಲಿಕೇಶನ್ ತಗೊಂಡು ತುಂಬಬಹುದು. ಹೌದಲ್ರಿ? ಹಾ, ಯಾವ ಕಾಲೇಜ್ ಒಳಗೆ ಬೇಕಾದ್ರೆ ಸಹಿತ ಸೀಟ್ ತಗೋಬಹುದು. ಲಕ್ಷ್ಮಿ ಏನಂತಿ? ನಾ ಅವಾಗೇ ಹೇಳಿನಿ, ನಾನು ವೆಟರ್ನರಿ ಡಾಕ್ಟ್ರೇ ಆಗ್ತೀನಿ ಅಂತ, ಮೂಕ ಪ್ರಾಣಿಗಳ ಸೇವೆ ಮಾಡ್ತೀನಂತ. ಗುಡ್ ಗುಡ್ ಡಿಸಿಷನ್, ಸರಿಯಾದ ನಿರ್ಧಾರ. ಮತ್ತ ಇನ್ನೇನಾದ್ರೂ ಹೆಚ್ಚಿನ ವಿಷಯ ತಿಳ್ಕೋಬೇಕು ಅಂತಂದ್ರೆ ನನ್ನ ಕಡೆ ಯಾವಾಗಾದ್ರೂ ಬರಬಹುದು. ಅಲ್ಲದೆ ಯೂನಿವರ್ಸಿಟಿ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟ ಕೂಡಲೇ ನಾನು ಅದನ್ನ ನಿಮಗೆಲ್ಲ ತಿಳಿಸ್ತೀನಂತ. ಆಯ್ತರಿ ಡಾಕ್ಟರ್ ಸಾಹೇಬ್ರೆ, ಎಲ್ಲಾ ವಿಷಯ ಬಹಳ ಚಲೋತ್ನಾಗಿ ತಿಳಿಸ್ಕೊಟ್ರಿ ನೋಡ್ರಿ. ಅಂದಂಗ ನಿಮ್ಮಿಂದ ಬಹಳ ಉಪಕಾರ ಆಯ್ತರಿ. ಥ್ಯಾಂಕ್ಸ್ ರೀ ಡಾಕ್ಟರ್. ಥ್ಯಾಂಕ್ಸ್ ರೀ ಅಂಕಲ್. ಓಕೆ ಓಕೆ ಓಕೆ, ಬರ್ತೀವ್ರಿ ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ, ಬರ್ರಿ ಬರ್ರಿ ಬರ್ರಿ. ಅಂತೂ ಎಲ್ಲಾ ನಿರ್ಧಾರ ಆದಂಗಾಯ್ತು. ಲಕ್ಷ್ಮಿ, ನೀ ವೆಟರ್ನರಿ ಡಾಕ್ಟರ್ ಆದ್ಮೇಲೆ ನಮ್ಮನ್ನ ಮರಿಬೇಡಮ್ಮ. ಹೆಂಗ್ ಮರ್ಲಿಕ್ಕೆ ಆಗ್ತದಪ್ಪ ನಿನಗ? ಇನ್ ಮ್ಯಾಲ ನಿನಗೇನಾದ್ರೂ ಆರಾಮಿಲ್ಲ ಅಂತಂದ್ರ ಲಕ್ಷ್ಮಿನೇ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಏನ್ ಮಾಡ್ತೀನಿ ನೋಡಿ. ನಡಿಯಮ್ಮ ಲಕ್ಷ್ಮಿ, ಮನೆಗ್ ಹೋಗಿ ನಿಮ್ ಅಮ್ಮಗ ಈ ಎಲ್ಲಾ ವಿಷಯ ತಿಳಿಸೋಣಂತ. ಮನಸ್ಸು ಈಗ ಹಗುರಾಯ್ತು ನೋಡವ್ವ. ಹೌದಪ್ಪ, ಅಂತೂ ನಾನು ವೆಟರ್ನರಿ ಡಾಕ್ಟರ್ ಆಗೋ ನಿರ್ಧಾರ ಗಟ್ಟಿಯಾಯ್ತು. ಇದುವರೆಗೆ ಪಶುಪಾಲನೆ ಆಧಾರಿತ ನಾಟಕ ನಿರ್ಧಾರ ಕೇಳಿದಿರಿ. ರಚನೆ ಡಾ ಎಚ್ ಉಪೇಂದ್ರ. ಪಾತ್ರ ಪರಿಚಯ ರಘು, ರಾಜೇಂದ್ರ ಕುಲಕರ್ಣಿ, ಪಶುವೈದ್ಯ ಸೋಮಶೇಖರ್ ರುಳಿ, ನಾರಾಯಣ, ಮಧುಸೂದನ್ ಡಿ ಟೆಂಗ್ಲೇಕರ್, ಸ್ವಾಮಿ ವೆಂಕಟ ದೇಶಪಾಂಡೆ, ಜಿಮ್ಮಿ ನಾಯಿಮರಿ, ಶಿವಕುಮಾರ್ ಅಜಾದ್ಪುರ್, ಬಾಲಕಿ ಲಕ್ಷ್ಮಿ, ಕುಮಾರಿ ಶಿವರಂಜನಿ ಹಿರೇಮಠ್ ಹಾಗೂ ಪ್ರೌಢಲಕ್ಷ್ಮಿ ಸುಧಾ ಎಚ್ ಮದನ್ಕರ್. ಹಾಡು ಹಾಡಿದವರು ಫಕೀರೇಶ್ ಕಣವಿ. ತಬಲಾ ಸಾಥ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್, ಹಾರ್ಮೋನಿಯಂ ಕುಮಾರ್ ಕಣವಿ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಈ ನಾಟಕವನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳೋಣಂತ. ಶೋಭಕ್ಕ, ಶೋಭಕ್ಕ ಬಾರ್ ಪರಾಜಣ. ಏನಡ ಶಿವ? ಏನಿಲ್ಲಪ್ಪ, ಖಾಲಿ ಇದ್ದೆ, ಒಂದ್ ಸ್ವಲ್ಪ ಮನೆ ಕೆಲಸಗಳು ನಡೆದಾವ ನೋಡ್. ಏನು ಪುಸ್ತಕ ಇಟ್ಟಂಗ್ ಕಾಣಿಸ್ತದ, ಪುಸ್ತಕ ಓದಕ್ ಶುರು ಮಾಡ್ಯಾನ? ಏನಾರ ಒಂಚೂರ್ ಮಾಡ್ಬೇಕಲ್ಲ ಹೊತ್ತ ಹೋಗೋ ಸಲುವಾಗಿ. ಹಾ ನೋಡು, ಈ ಪುಸ್ತಕ ಏನೋಲ್ಲ ಮಾರಿ ಒಳ್ಳೆ ದೋಸ್ತ್ ಅಂತ ಹೇಳ. ಖರೇನೆ. ಆಮೇಲೆ ಉಳಿದ ದೋಸ್ತರಾದ್ರೆ ಯಾವಾಗ ಜಗಳ ಆಡ್ಬೋದವ. ಹೌದೌದು, ಈ ಪುಸ್ತಕ ಜಗಳ ಆಡುದಿಲ್ಲ. ಜಗಳ ಆಡಂಗಿಲ್ಲ, ಆಮೇಲೆ ತಿಳುವಳಿಕೆ ಜಾಸ್ತಿ ಬರ್ತದಪ್ಪ. ಹೌದಿಲ್ಲ ಅಂದ್ರ ಅವ್ ಎಷ್ಟ್ ಸಲ ಓದ್ತಿ ನೋಡು, ಅಷ್ಟು ಜ್ಞಾನ ನಮಗ. ಜ್ಞಾನ ಸಿಗ್ತದ, ಶಾಂತಿ ಸಿಗ್ತದ, ಮನಸ್ಸಿಗೆ ನೆಮ್ಮದಿ ಅನಿಸ್ತದ. ಇನ್ನೊಬ್ರ ಜೋಡಿ ಕಿರಿಕಿರಿ ಆಗಂಗಿಲ್ಲ. ಆಮೇಲೆ ಹೆಂಗ್ ನಾವು ಇನ್ನೊಬ್ರ ಜೊತೆ ಬದುಕಬೇಕು, ಸಮಾಜವನ್ನ ಹೆಂಗ್ ಎದುರಿಸಬೇಕು. ಹೌದೌದು, ಸಾಕಷ್ಟು ಪುಸ್ತಕಗಳು ಸಿಗ್ತವೆ. ಎಲ್ಲ ತಿಳುವಳಿಕೆನೂ ಇರ್ತದ, ಸಮಸ್ಯೆಗೆ ಪರಿಹಾರನೂ ಸಿಗ್ತದಪ್ಪ ಅದ್ರ ಎಲ್ಲ ಇರ್ತದೆ. ಆದ್ರೆ ಶೋಭಕ್ಕ, ನಾ ಯಾಕೆ ಈ ವಿಷಯ ತೆಗೆದೆ ಅಂತಂದ್ರೆ, ನಿನ್ ಪುಸ್ತಕ ನೋಡಿ ನಂಗೆ ಅನಿಸ್ತು. ಏನಂತ, ಈ ಕಡೆ ಈ ಯಂಗ್ ಜನರೇಷನ್ ಅಲ್ಲ, ಈ ಓದೋ ಹವ್ಯಾಸ ಕಡಿಮೆ ಆಗಿದೆ. ಹೌದು, ಯಂಗ್ ಜನರೇಷನ್ ಅಂತ ಯಾಕಂತೀಯಪ್ಪ, ನಮ್ಮಂತವ್ರನ್ನು ಸ್ವಲ್ಪ ಓದೋದೇ ಕಮ್ಮಿ ಆಗಿದೆ. ಮೊದ್ಲೆ ನಾವು ಕಾಲೇಜ್ನಾಗ ಇದ್ದಾಗ ಮ್ಯಾಗಝಿನ್ಗಳು ಬರ್ತಿದ್ವಲ್ಲ, ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ ಬರುವಂತಾವು, ತಿಂಗಳಿಗೊಮ್ಮೆ ಬರುವಂತಾವು, ಯಾವಾಗ ಬರ್ತಾವ ಅಂತ ಹೇಳಿ ಕಾಯ್ಕೊಂಡು ಕೊಡ್ತಿದ್ವಿ ನಾವು ಮ್ಯಾಗಝಿನ್ ಓದೋ ಸಲುವಾಗಿ. ನಾವು ಹಂಗೆ ಮಾಡ್ತೀವಿ. ಹೌದಿಲ್ಲ, ಈಗೆಲ್ಲದ ಅವೇ ಓದಂಗಿಲ್ಲ. ನಾನ್ ಈ ಕಾಲೇಜ್ಗ ಸಾಲಿಗೇನು ಪುಸ್ತಕ ಇರ್ತಾರ ನೋಡ್, ಸಿಲೆಬಸ್. ಹೌದು, ಆ ಪುಸ್ತಕ ಓದೋದ ಅಲ್ಲ, ಬೇರೆ ಪುಸ್ತಕಗಳೇ ಓದ. ಯಾಕಂತಂದ್ರ ಇವು ನಾವು ಓದ್ಲಿಕ್ ಕಲ್ತೀವಿ ಅಂತಂದ್ರೆ ಸಾಕಷ್ಟು ನಮ್ಗೆ ಏನಾಗ್ತದೆ, ಒಂದು ವಿಷಯ ಸಿಗ್ತದೆ. ಖರೇನೆ, ನೀ ಹೇಳಿದ. ಹೌದೌದು, ಈ ಧಾರಾವಾಹಿಗಳು ಅಂತ ಹೇಳಿ ಬರ್ತಾವ ನೋಡು ಮ್ಯಾಗಝಿನ್ ಒಳಗೆ. ಹೌದು, ಅವುಗಳ ಓದ್ಲಿಕ್ಕೆ ಬಹಳ ಖುಷಿ ಇರ್ತಿತ್ತಪ್ಪ ನಮ್ಗೆ. ಮನೆಗೆ ಇಬ್ರು ಮೂರು ಮಂದಿ ಓದವ್ರಾಗ್ತಿತ್ತು, ಜಗಳ ಮಾಡ್ಕೊಳ್ಳೋದು. ಫಸ್ಟ್ ನಾವು ಓದ್ಬೇಕು, ನಾವು ಓದ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಓದೋದಲ್ಲ, ಅದನ್ನ ಅವರವರೇ ಓದ್ಬೇಕು, ಅವರವರೇ ಅನುಭವಿಸಬೇಕು ಅದನ್ನ. ಯಾಕಂದ್ರೆ ನಾವು ಹಾಸಲ್ಲ ನೋಡಿ ಶೋಭಕ್ಕ, ಟೆನ್ಷನ್ ಆದಾಗ, ಏನೋ ಮನ್ಸಿಗೆ ಬ್ಯಾಸರ ಆದಾಗ, ಒಂದ್ ಯಾವ್ದೋ ನಮಗ್ ಹಿಡಿಸಿರುವಂತ ಪುಸ್ತಕ ನಾವು ಓದಿದ್ವಿ ಅಂತಂದ್ರೆ ಅದ್ರ ಖುಷಿನೇ ಬೇರೆ ನೋಡ. ಹೌದೌದು, ಬಹಳ ಖುಷಿ ಅನಿಸ್ತದ. ಅಷ್ಟೇ ಅಲ್ಲ ರಾಜಣ್ಣ, ಪುಸ್ತಕ ಓದೋದು ಒಂದೇ ಅಲ್ಲ, ಈ ಸಂಗೀತನು ಇರ್ತದ ನೋಡ, ಸಂಗೀತನು ಮನಸ್ಸಿಗೆ ಬಹಳ ನೆಮ್ಮದಿ ಕೊಡ್ತದ. ಇದು ದೊಡ್ಡದು. ನಮ್ ಮನಸ್ಸು ಬ್ಯಾಸರಾದಾಗ ಆ ಕಡೆ ಕಡೆ ಏನೇನೋ ಚಿಂತೆಗಳ ಶುರು ಆಗಿರ್ತಾವ, ಅದನ್ನ ಮರಿಬೇಕು ಅಂದ್ರೆ ಸಂಗೀತ ಕೇಳ್ಬೇಕು ನೋಡ. ನೀ ಯಾವುದೇ ಸಂಗೀತ? ಹೌದು, ಯಾವುದೇ ಸಂಗೀತ ಕೇಳಿ, ಕರ್ನಾಟಕರೇ ಕೇಳು, ಸುಗಮ ಸಂಗೀತರೇ ಕೇಳು, ಹಿಂದೂಸ್ತಾನಿ ಕೇಳು, ಕೇಳು ಯಾವ್ದು ಇನ್ಸ್ಟ್ರೂಮೆಂಟ್ ಅಲ್ಲಿ ಕೇಳಿ ನೀನು. ನಮಗೆ ಯಾವ್ದು ಹಿಡಿಸ್ತದ ಅದನ್ನ ಕೇಳ್ಬೇಕು ಅಂದ್ರೆ, ಜೋರ್ ಹಾಕಿ ಕೇಳೋದಲ್ಲ, ಸಣ್ಣಗೆ ಕುತ್ಕೊಂಡು ಕೇಳಬೇಕು. ಆಮೇಲೆ ಕಡೆ ಕಡೆ ಆಕಾಶವಾಣಿ ಆಪ್ ಮಾಡಿರ್ಲವಾ? ಅದಂತೂ ನ್ಯೂಸ್ ಆನೇರು. ಹೌದು, ಅದು ಏನು ಸಿಗ್ಲಿಲ್ಲ ಅಂದ್ರೆ ಅದನ್ನ ಹಾಕೊಂಡ್ಬಿಟ್ರ ಅಂತೂ ಮುಗ್ದಾವ ಅತ್ತ ಕಡೆ. ಹೌದಿಲ್ಲ, ಅದ್ ಹಾಕೊಂಡ್ಬಿಟ್ರ ಈ ಸಂಗೀತ ಕೇಳಿದ್ರೆ ಏನಾಗ್ತದ್ರ, ನಮ್ಮ ಮಿದುಳು ಏನಿರ್ತಾರ, ನಮ್ಮ ವಿಚಾರಗಳಂತ ಶಕ್ತಿ, ಅದು ಲೆವೆಲ್ಗೆ ಬರ್ತದೆ. ಹೌದೌದು, ಯಾಕಂದ್ರೆ ಸಂಸಾರದಾಗ ಏನೇನೋ ಹೆಚ್ಚು ಕಡಿಮೆ ಆಗಿರ್ತಾವ ಇರ್ತಾವಪ್ಪ, ಮತ್ತೆ ಎಲ್ಲಾರ ಮನೆ ಸಂಸಾರದಾಗ ಇರಾವೆ ಅವು. ಯಾರ ಮನೆ ಸಂಸಾರ ಅಗದಿ ಹಿಂಗೆ ಇರ್ಬೇಕಂತ ಅದೇನು ಇಲ್ಲ, ಯಾರೊಬ್ರದು ಸಿಗಂಗಿಲ್ಲ ಅನಿಸ್ತದ ಹಂಗ ನೋಡಿದ್ರೆ. ಹಂಗಿದ್ರೆ ಸಂಸಾರ ಅಲ್ಲ ಅಂತ ನಾ ಅಂತೀನಿ, ಹಿಂಗನೇ ಇರಬೇಕು. ಹೌದಿಲ್ಲ? ಹೌದೌದು, ಅಂದ್ರೆ ಹೇಳ್ತಾರಲ್ಲ ಅಂತ ತಿಳಿದವರು, ಏರಿಳಿತಗಳು ಇರ್ಲೇಬೇಕಪ್ಪ. ಸುಖ ಅಂದ್ರೆ ದುಃಖ ಬರಬೇಕು, ದುಃಖ ಅಂದ್ರೆ ಸುಖ ಬರಬೇಕು. ಆದ್ರೆ ಶೋಭಕ್ಕ, ನಾನು ಅವನ್ನ ನಾವು ಹೆಂಗ ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಸಮಸ್ಯೆಗಳು ಎಷ್ಟು ದಿವಸ ನಮ್ ಜೊತೆಗೆ ಇರ್ತಾವ ಅನ್ನೋದು ಮುಖ್ಯ. ಹೌದೌದು, ನಾ ನಿರ್ವಹಣೆ ಸರಿ ಮಾಡ್ಲಿಲ್ಲ ಅಂತಂದ್ರೆ ಅವ್ ನಮ್ಮ ಮನ್ಯಾಗ ಮುಖ ಮೂಡ್ಬಿಡ್ತಾವ್ ನೋಡ್. ಕೆಲವೊಬ್ರ ಮನೆ ಸಮಸ್ಯೆಗಳು ಹಂಗೆ ಇರ್ತಾವ ರಜಣ್ಣ, ನಾವ್ ಇರ್ತೀವಲ್ಲ ಸಮಸ್ಯೆಗೆ ಪರಿಹಾರಗಳು ಇದ್ದೇ ಇರ್ತಾವ ಅಂತ ಹೇಳಿ ಒಂದ್ ಪರಿಹಾರ ಮುಗಿಸ್ಕೊಳ್ಳೋರ್ದ ಮತ್ತೊಂದ್ ಸಮಸ್ಯೆ ಬಂದ್ ಕೊಡ್ತಾವಪ್ಪ ಅವ್ರಿಗೆ. ಆದ್ರ ಅಲ್ಲಿ ಏನ್ ಮಾಡೋಗಿರ್ತಾನು, ಒಂದ್ ಬಗೆಹರಿಸಿವಲ್ಲ ಅನ್ನೋದೊಂದು ಅದು ಖುಷಿ ಇರ್ತದೆ, ಧೈರ್ಯ ಇಟ್ಕೋಬೇಕು. ಹೌದೌದು, ಅದು ಬಗೆಹರಿಸಿನಿ. ಇದೇನ್ ದೊಡ್ಡದು? ಹೌದು ನೋಡು, ಒಂದಾಣ ಒಂದ್ ಬರ್ತಾವ ಸೀರೀಸ್ ನ ಧಾರಾವಾಹಿ ಒಳಗ್ ಬರ್ತಾವ. ಆದ್ರ ಒಂದೊಂದಾಗಿ ಒಂದೊಂದಾಗಿ ಬಗೆಹರಿಸ್ಕೊತ ಹೋದಾಗ ಏನಾಗತ್ತ ಅಂದ್ರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗಿಬಿಡ್ತದ. ಅದು ಹಳೇದಾಯ್ತು ಬಿಡು ಅದಂತ ನಂಗೆ ಇದ ಮಾಡಿವಂತ ಇದೇನ್ ಮಹದ ಹೊಡೆದು ಅನ್ನಂಗ ಆಗ್ಬಿಟ್ಟಿರ್ತದ. ಹಿಂಗ ಅಂತಂದ್ರ ಸಮಸ್ಯೆ ಬರವ. ಹೌದು, ಬಂದಾಗ ನಾವು ಮಾಡ್ಕೊಂಡು ಹೋಗೋದು, ಆಮೇಲೆ ಇದಕ್ಕೆ ನಮ್ಗೆ ಏನಾರ ಬೇಕಪ್ಪ ಸಹಾಯ ಮಾಡ್ಲಿಕ್ಕೆ ಇವತ್ತಾಳ ಈ ಕೌನ್ಸಿಲಿಂಗ್ ಸೆಂಟರ್ಸ್ ಅಂತದ, ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡ್ಕೊಳ್ಳುವಂಥದ್ದು. ಅಲ್ಲಿ ನಾವು ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಆಪ್ತ ಸಮಾಲೋಚನೆ ಅಂತೀವಲ್ಲ, ಹೌದಲ್ಲ, ಆಪ್ತ ಸಮಾಲೋಚನೆ ಮಾಡ್ಕೊಳ್ಳಿಕ್ ನಾವು ಹೋದಾಗ ಯಾವುದು ಮುಚ್ಚಿಡ್ಬಾರ್ದು ನೋಡ್ಸೋಬೇಕ. ಯಾಕಂತಂದ್ರೆ ಪ್ರೊಫೆಷನಲ್ ಇರ್ತಾರೆ, ನಾವು ಒಂದಿಷ್ಟು ಹೇಳಿ ಒಂದಿಷ್ಟು ಬಿಟ್ಟಿವಿ, ನಮಗೆ ಬೇಕಾಗಿದ್ದು ಹೇಳಿದ್ವಿ, ಬ್ಯಾಡಾಗಿದ್ದು ಬಿಟ್ಟಿವಿ. ಮನುಷ್ಯನ ಸ್ವಭಾವ ಏನಂತಂದ್ರೆ ನಮ್ದು ಚಲೋ ಹೇಳ್ತೀವಿ, ಇನ್ನೊಬ್ರದ್ದು ಕೆಟ್ಟ ಹೇಳ್ತೀವಿ. ನಮ್ದು ಕೆಟ್ಟ ನಾವು ಹೇಳೋದಿಲ್ಲ, ನಮ್ಗೆ ಖರಾಬ್ ಗುಣ ಇರ್ತಾವ ನೋಡು, ಕೌಂಡ್ ಗುಣ ಅಂತೀವಲ್ಲ, ಖರಾಬ್ ಗುಣಗಳು. ಆಮೇಲೆ ನಮ್ಮಲ್ಲಿ ಹೇಳ್ಕೊಳ್ಳಾರದಂತ ವಿಷಯಗಳು ಇರ್ತಾವ ಕೆಲವು, ಅವ್ನ ಮುಚ್ಚಿಟ್ಟು ಬಿಡೋದು ಹಂಗೆ. ಅವಾಗ ಏನಾಗುತ್ತೆ, ಅವ್ರನ್ನೂ ಉತ್ತರ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅವ್ರು ನಮ್ಗೆ ಒಂದು ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಬರೀ ಸುಮ್ಮನೆ ಮುಂದೆ ಹೋಗಿ ಕುತ್ಕೊಂಡ್ ಬಂದಂಗ ಆಗ್ತದಲ್ಲಿ, ನಿನ್ನ ಸಮಸ್ಯೆ ನಿನ್ ಬಲ್ಲೇ ಉಳಿದ್ಬಿಡ್ತದೆ. ಹೌದಲ್ಲ, ಪರಿಹಾರ ಸಿಗೋದೇ ಇಲ್ಲ, ಸಿಗೋದಿಲ್ಲ. ಆಮೇಲೆ ಅವ್ರು ಇನ್ನೊಂದು ಸೀಕ್ರೆಟ್ ಇಡ್ರೆ ಸೀಕ್ರೆಟ್ ಯಾರ ಮುಂದೆ ಹೇಳೋದಿಲ್ಲ. ಹಿಂಗ್ ಶೋಭಾಗ್ ಬಂದಿಳು, ಹಿಂಗ್ ರಾಜಣ್ಣ ಬಂದಿದ್ದ, ಇವ್ರ ಸಮಸ್ಯೆ ಹಿಂಗಿದ್ದು ಅಂತ ಹೇಳೋದಿಲ್ಲ. ಅಂತಲ್ಲಿ ಹೋದಾಗ ನಮ್ ಮಾರ್ಗದರ್ಶನ ಮಾಡ್ತಾರ, ಅಂತವೆಲ್ಲ ತಗೊಂಡು ಆದಷ್ಟು ಏನ್ ಶೋಭಾಗ ಖುಷಿ ಖುಷಿಯಿಂದ ಸಂಸಾರ ಮಾಡುವ ನೋಡವ. ಈ ಖುಷಿ ಅನ್ನೋದು ಮುಖ್ಯ ನೋಡಪ್ಪ, ದುಃಖ ಸುಖ ಎರಡೂ ಇದ್ದೇ ಇರ್ತಾವ ಸಂಸಾರದೊಳಗ, ಖುಷಿ ಇರೋದು ಮುಖ್ಯ ಅಲ್ಲೇ. ಅಂದ್ರೆ ಖುಷಿ ಅಂದ್ರೆ ಮಾರ್ಕೆಟ್ ಸಿಗ್ತದೆ, ಎಲ್ಲೂ ಸಿಗಂಗಿಲ್ಲ, ಅದು ಯಾರ ಬಳಿನೂ ಸಿಗಂಗಿಲ್ಲ, ನಮ್ಮೊಳಗೆ ಇರ್ತದೆ ಇರ್ತದ. ಅದನ್ನ ನಾವು ಅದನ್ನ ವ್ಯಕ್ತಪಡಿಸಬೇಕು, ಹೊರಗೆ ತರಬೇಕು, ಹೊರಗೆ ತರ್ಕೋಬೇಕು, ಅದನ್ನ ಅನುಭವಿಸಬೇಕು. ಅದಕ್ಕೆ ಹೇಳ್ತಾ ಕೊಡ್ತಾ ತಿಳಿದವರು ಏನಂತಾರೆ, ಸಂಸಾರದ ಸಣ್ಣ ಸಣ್ಣ ವಿಷಯಗಳು ಸಿಗ್ತಾವ ನಮಗೆ ಖುಷಿ ಪಡ್ಲಿಕ್ಕೆ, ಸಣ್ಣ ಸಣ್ಣ ಆಗಿದೆ. ಹೌದೌದು, ಅವು ಬಹಳ ದೊಡ್ಡ ಇರೋದಿಲ್ಲ, ಆದ್ರೆ ಅಂತ ಮೊದಲು ನೀವು ಎಂಜಾಯ್ ಮಾಡ್ಲಿಕ್ಕೆ ಕಲೀರಿ. ಹೌದು, ಪ್ರತಿಯೊಂದು ಮಾತನೆಗೂ ಸಿಗ್ತಾವಪ್ಪ, ಗಂಡ ಹೆಂಡತಿ ಮಕ್ಕಳು ಇದ್ದಾಗ ಏನೋ ಒಂದು ವಿಷಯ ಬಂದ್ಬಿಟ್ಟಿರ್ತದೆ, ಅಲ್ಲಿ ಎಂಜಾಯ್ ಮಾಡ್ಬಿಡು, ಎಂಜಾಯ್ ಮಾಡ್ಬಿಡ್ಬೇಕು, ನಕ್ಕ ಬಿಡೋದು. ಹೌದು, ಏನೋ ತಂದಿಯಪ್ಪ ಸಾಮಾನು, ಏ ಬಾ ಚಲೋ, ಅಲ್ಲಿ ಖುಷಿ ಪಟ್ಬಿಡು. ಏನ್ ಖುಷಿ ಪಡ್ಲಿಕ್ಕೆ ಒಂದ್ ದೊಡ್ಡದು ನಮ್ಗೆ ಭಾರತ ರತ್ನ ಬರಬೇಕು. ಏನಿಲ್ಲ ಇಲ್ಲ, ಮಾರ್ಕೆಟಿಗೆ ಹೋಗಿರ್ತದೆ ಏನೋ ತಂದಿರ್ತದೆ, ಅದಕ್ಕೆ ಎರಡು ಪಟ್ಟು ರೊಕ್ಕ ಕೊಟ್ಟಿದ್ರೆ ಅಂತಂದ್ರೆ ಅದನ್ನು ಖುಷಿ ಹಂಚಿಕೊಳ್ಳದೆ. ಆಮೇಲೆ ಯಾವ್ದೋ ಒಂದ್ ಏನೋ ತಿಂತೀವಿ ಅಂತ ಇಟ್ಕೊಳ್ಳು, ಏನ್ ಟೇಸ್ಟ್ ಆಗ್ಯದಪ್ಪ ಅಂದ್ರೆ ಒಂದ್ ಎರಡ್ ಸಲ ಖುಷಿ ಪಟ್ಟು ಇಂತವೆ. ಹೌದಲ್ಲ, ಖುಷಿ ಪಡ್ಲಿಕ್ಕೆ ದೊಡ್ಡ ದೊಡ್ಡ ವಿಷಯಗಳೇ ಬೇಕು ಅಂತಿಲ್ಲ, ಮನೆ ಕಟ್ಟದೇ ಬೇಕಂತಿಲ್ಲ, ಕಾರ್ ತಗೊಳ್ಳದೇ ಬೇಕಂತಿಲ್ಲ, ಹಾರಾಡ್ಕೊಂಡು ಬಂದದ್ದೇ ಬೇಕಂತಿಲ್ಲ, ಅವರೆಲ್ಲಾದ್ರ ಬಂದವರು ಖುಷಿಲಿಂದ ಇರ್ತಾರಂತೇನಿಲ್ಲ. ಹೌದಲ್ಲ, ನಮ್ಮ ಲೆವೆಲ್ ಒಳಗೆ ನಾವು ಖುಷಿ ಇದ್ದು ಬಿಡ್ಬೇಕು, ನಮ್ ನಮ್ ಲೆವೆಲ್ ಏನ್ ಸಿಗ್ತದೆ ಅಲ್ಲಿ ಖುಷಿ ಪಡಬೇಕು. ಆಮೇಲೆ ಇನ್ನೊಬ್ರ ಜೊತೆಗೆ ನಾವು ಖುಷಿ ಹಂಚ್ಕೋಬೇಕು, ಇದು ಬಹಳ ಮುಖ್ಯ. ಖುಷಿ ಹಂಚ್ಕೊಂಡ್ರ ದುಪ್ಪಟ್ಟ ಆಗ್ತದೆ, ದುಃಖ ಹಂಚ್ಕೋಬಾರ್ದು. ದುಃಖ ಹಂಚ್ಕೋಬಾರ್ದು, ದುಃಖ ಯಾರ ಹತ್ರ ಹಂಚ್ಕೋಬೇಕು ಅಂತಂದ್ರೆ ನಮ್ಮ ಊರು ಅಂತ ಅನ್ಕೊಂಡಿರ್ತದಲ್ಲ ವಿಶ್ವಾಸ, ಅವ್ರ ಹತ್ರ ಅಷ್ಟೇ ಹಂಚ್ಕೋಬೇಕು, ಅದಕ್ಕೆ ಪರಿಹಾರ ಸಿಗ್ತದ, ಸಿಗುತ್ತದೆ. ನಾವ್ ಎಲ್ಲರ ಮುಂದೆ ಹಂಚ್ಕೊಂಡು ನಡೆದಿವಿ ಅಂತಂದ್ರ ಎಲ್ಲಾರ ಮುಂದೆ ನಗ್ಗಡಿ ಹಾಕ್ತಿವ ಅಂತ, ನಗ್ಗಡಿ ಹಾಕ್ತಿವ ನೋಡ್ ಹಂಗ ಆಗ್ತದ. ಅದಕ್ಕೆ ಸಂಸಾರ ಶೋಭಕ ಹಿಂಗೆ. ಈಗ ಏನೇನೋ ಹೇಳಿಕ್ ಬಂದ ಏನೋ ಮಾತಾಡ್ದಂಗ ಆಯ್ತು ನೋಡೋ. ಹೌದಾ, ಏನೋ ಮಾತಾಡ್ದಂಗ ಆಯ್ತು ಬಿಡು, ಚಲೋ ಆಯ್ತವ. ಇದನ್ನು ಒಂದು ಚಲೋ ವಿಷಯನೇ ಅದಲ್ಲಪ್ಪ, ಬರುವಂತ ವಿಷಯಗಳೇ ಅವ ಇವನು. ಹೌದು, ಮತ್ತೆ ಎಲ್ಲರಿಗೂ ಅನುಕೂಲ ಆಗಿ ಆಗ್ತದೆ, ನಾವು ಮಾತಾಡಿದ್ದೇನು ತಪ್ಪದೇನು ಇಲ್ಲ. ಏನದ ರಾಜಣ್ಣ, ನಾವೊಂದು ಮೂರ್ನಾಲ್ಕು ಜನ ಏನಿದ್ದೀವಲ್ಲ, ಒಂದ್ ಸಡೆ ಸೇರಿದೀವಿ ಅಂತಂದ್ರೆ ಅದ್ರದಾಗ ವೇಸ್ಟ್ ಅನ್ನೋದೇ ಇರಂಗಿಲ್ಲ ಅನಿಸ್ತದ ನೋಡ್ ನನಗರೆ. ಯಾಕಂತಂದ್ರೆ ನಾವ್ ಇನ್ನೊಬ್ರಿಗೆ ಬೈತೀವನು, ಹೌದು, ಇನ್ನೊಬ್ರ ಮೇಲೆ ನಾವು ಇದು ಮಾಡ್ತೀವನು, ಕ್ರಿಟಿಸೈಸ್ ಮಾಡ್ತೀವಿ, ಅದು ಇಲ್ಲ. ನಾವ್ ಏನಿದ್ರು ಪಾಸಿಟಿವ್ ಚಲೋಂದು ಹೇಳುದು, ಚಲೋಂದು ಮಾತಾಡೋದು. ಆಮೇಲೆ ಸಂಸಾರದಾಗ ಕೆಟ್ಟದ್ದು ಬಹಳ ಸಿಗ್ತದೆ, ಹೌದು, ಅದ್ಯಾಗ ನಾವು ಫಾಲೋ ಮಾಡಬೇಕು. ಚಲೋಂದು ಅದಕ್ಕಿಂತ ಹೆಚ್ಚಿಗದ, ಅದನ್ನ ತಗೊಳಂಗಿಲ್ಲ ಜಾಸ್ತಿ ಜನ. ಯಾಕಂದ್ರೆ ಆ ಕಣ್ಣು ನೋಡೋ ದೃಷ್ಟಿಯನ್ನ ನಾವು ಮಂಕ್ ಮಾಡ್ಕೊಂಡಿದ್ವಿ. ಹೌದು, ಏನ ಶೋಭಕ್ಕನೊಳಗ ಚಲೋ ಗುಣ ಹುಡುಕ್ಲಿಕ್ಕೆ ಹೋದ್ರೆ ಸಿಗ್ತಾವ್, ಬ್ಯಾಡ ಅಂತ ಅನ್ನೋದಿದ್ರೆ ಏನು ಸಿಗಂಗಿಲ್ಲ, ಒಂದನೂ ಸಿಗಂಗಿಲ್ಲ ರಾಜಣ್ಣ. ಏನ್ ಶೋಭಕ್ಕ ಹಿಂಗ ಹೇಳಬಿಡು, ಖರೇನೆ ಮಾತಾಡಂದ್ರೆ ನಾಕ್ ಮಾತಾಡ್ತಾಳ, ಹಿಂಗ ಅತಿ ಮಾತಾಡ್ತಾಳಪ್ಪ ಬ್ಯಾಸರ ಅನ್ನಂಗ ಆಗ್ತದೆ. ಆದ್ರೆ ಅದೇ ಬಿಟ್ಟು ಏ ಶೋಭಕ್ಕ ಏನು ವಿಷಯ ಹೋಗಿ ಕುತ್ಕೊಂಡ್ರೆ ಒಂದ್ ನಾಕ್ ಮಾತು ಕೇಳದಂಗ ಆಗ್ತದೆ, ವಿಷಯಗಳು ಸಿಗ್ತಾವ ಅಂತ ಅನ್ನೋದು ಅದು ಪಾಸಿಟಿವ್ ಅಪ್ಪ. ಹೌದಲ್ಲ, ಎರಡು ರೀತಿ ತಗೋಬಹುದು. ಅದಕ್ಕ ನಮ್ಮ ಮೇಲೆ ಉಳಿತು. ಚಲೋತ್ನಾಗಿ ನಾವು ಮಾಡಿದೀವಿ ಅಂತಂದ್ರೆ ಸುಖವಾಗಿ ಖುಷಿ ಖುಷಿಯಾಗಿ ನಾವು ಇರ್ಲಿಕ್ಕೆ ಆಗ್ತದ. ಈಗ ಟೈಮ್ ಆಯ್ತು, ಈಗ ನೀನು ಖುಷಿ ಮಾಡ್ಲಿಕ್ಕೆ ನಾ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಂಗಾಯ್ತು. ಸ್ವಲ್ಪ ಹಸಿವು ಬಹಳ ಆಗಿದೆ, ಮಧ್ಯಾಹ್ನದ ಊಟ ಆಗಿಲ್ಲ. ಹೌದಾ, ಆಯ್ತಂಗಾರ ಅಡಿಗೆನೆ ರೆಡಿ ಅದ, ಊಟ ಮಾಡ್ಕೊಂಡೆ ಹೋಗಿ ಅಂತ ಹಂಗೆ ಮಾಡ್ಲಿ. ಆಯ್ತು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದಿರಿ. ಈಗ ನಾಗಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಘಂಟಾ ತರಂಗ ವಾದನ. Thank you.